ಈಗ ಕೇಳೋಣ ಹುಲಸೂರು ಮಹಿಳಾ ಕಿಸಾನ್ ಮಿಲಿಯರ್ಸ್ ಸಂಯೋಜಕರಾದ ಅಶೋಕ್ ಸಜ್ಜನ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಹಳೆ ಹೊನ್ನು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಬೀದರ್ ಜಿಲ್ಲೆ ಹುಲಸೂರಿನ ಹುಲಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿಯ ಸಂಯೋಜಕರಾಗಿರುವಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಸಜ್ಜನ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ತೆ ಮತ್ತು ಧನ್ಯವಾದಗಳು ಸರ್. ಆತ್ಮೀಯರೆ, ಮೊದಲು ನಾನು ತಮಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಏನಪ್ಪ ಅಂತಂದ್ರೆ, ಈ ಹುಲಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿ ಏನದ, ಈ ಕಂಪನಿ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಮನ್ ಕಿ ಬಾತ್ ನೊಳಗ ಉಲ್ಲೇಖ ಮಾಡಿದ್ರು. ಈ ಕಂಪನಿ ಸಿರಿಧಾನ್ಯಗಳ ಏನು ಉತ್ಪಾದನೆಗಳನ್ನದಾವ ಅವುಗಳನ್ನ ಮಾರಾಟ ಮಾಡಿ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ, ಬೇರೆಯವರಿಗೂ ಕೂಡ ಮಾದರಿಯಾಗಿದೆ ಅನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನ ತಮ್ಮ ಮನ್ ಕಿ ಬಾತ್ ನೊಳಗ ಹೇಳಿದ್ರು. ಅದೇ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನ ಈ ಹುಲಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ ಉತ್ಪಾದಕರ ಕಂಪನಿ ಇಲ್ಲಿ ತನಕ ಮಾಡಿಕೊಂಡು ಬಂದಿದೆ. ಅದರ ಪರಿಚಯವನ್ನ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಮಾಡಿಕೊಳ್ಳೋಣ. ಸಂಯೋಜಕರಾಗಿರುವಂತಹ ಅಶೋಕ್ ಸಜ್ಜನ್ ಅವರು, ಈ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾರ ಮಾರ್ಗದರ್ಶನದೊಳಗೆ ಕೆಲಸ ಮಾಡ್ತಾ ಇದೆ, ಇಲ್ಲಿ ತನಕ ಆದಂತಹ ಪ್ರಗತಿ ಏನು, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಇದರಿಂದ ತಮಗೂ ಕೂಡ ಪ್ರೇರಣೆ ಆಗುವುದು, ಯಾರ್ಯಾರೇನು ಮುಂದಿನ ದಿನಗಳಲ್ಲಿ ಇಂತಹ ಕಂಪನಿಗಳನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿರಿ, ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಏನು ಇಟ್ಟುಕೊಂಡಿರಿ, ಅವರಿಗೆ ಈ ಒಂದು ಮಾಹಿತಿ ಬಹಳಷ್ಟು ಅನುಕೂಲ ಒದಗಿಸಬಹುದು ಅನ್ನುವಂತಹ ಭಾವನೆ ನಮ್ಮದು. ಅದಕ್ಕಾಗಿ ಅಶೋಕ್ ಸಜ್ಜನ್ ಅವರನ್ನ ನಾವು ಮಾತಾಡಿಸೋಣ. ಅಶೋಕ್ ಸಜ್ಜನ್ ಅವರೇ, ಮೊದಲಿಗೆ ತಮಗೆ ಅಭಿನಂದನೆಗಳು. ಯಾಕಂತಂದ್ರೆ ತಾವು ಮಾನ್ಯ ಪ್ರಧಾನಮಂತ್ರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ, ತಮ್ಮ ಕಂಪನಿ ಮೆಚ್ಚುಗೆಗೆ ಪಾತ್ರರಾಗಿದೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದು ಸಾಧ್ಯ ಆಗೋದಕ್ಕೆ ಯಾವ ರೀತಿಯಾದಂತಹ ಒಂದು ಕಾರ್ಯ ತಮ್ಮಿಂದ ಆಗಿದೆ, ಯಾವ ರೀತಿ ತಾವು ಈ ಕೆಲಸವನ್ನ ಶುರು ಮಾಡಿದ್ರಿ, ಮತ್ತು ನಮ್ಮ ಮಹಿಳಾ ರೈತರೇನಿದ್ದಾರೆ ಅವರು ಯಾವ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನ ತಾವು ನಮ್ಮ ಎಲ್ಲ ರೈತ ಬಾಂಧವರಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಸಜ್ಜನ್. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನಿಂದ ರಚನೆಯಾದ ಹುಲಸೂರು ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿಗೆ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಪ್ರತಿನಿಧಿಯಾಗಿ. ಹುಲಸೂರು ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಸ್ಥಾಪನೆಯಾಗಿರೋದು 2 ಮಾರ್ಚ್ 2021. ಇದಕ್ಕೆ ಸಹಾಯನ ಮಾಡಿದವರು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಮತ್ತು ಸ್ಮಾಲ್ ಫಾರ್ಮರ್ಸ್ ಅಗ್ರಿಬಿಸಿನೆಸ್ ಕನ್ಸೋರ್ಟಿಯಂ ದಲ್ಲಿ ಅವರು. ಅಂದ್ರೆ SFSE ನಮಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದೆ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಹೈದರಾಬಾದ್ CBO ಆಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ಈ ಒಂದು ಕಂಪನಿ 10,000 ರೈತ ಉತ್ಪಾದಕ ಕಂಪನಿಗಳ ರಚನೆಯ ಯೋಜನೆ ಭಾಗವಾಗಿ ಇದು ರಚನೆಯಾಗಿದೆ. ಇದು ವಿಶೇಷತೆ ಏನಂದ್ರೆ, ಈ ಒಂದು ಕಂಪನಿಯಲ್ಲಿ 308 ಮಹಿಳೆಯರು ಸದಸ್ಯರಾಗಿದ್ದಾರೆ. ಈ ಕಂಪನಿ ಸ್ಟಾರ್ಟಿಂಗ್ ಅಲ್ಲಿ ಉದ್ದೇಶ ಏನಂದ್ರೆ, ನಿಮಗೆಲ್ಲ ಗೊತ್ತಿದೆ ಸಿರಿಧಾನ್ಯ ಇವತ್ತು ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸ್ತಾ ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ 6.5 ಕೋಟಿ ಜನ ಇವತ್ತು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲೋ ಈ ಸಿರಿಧಾನ್ಯಗಳನ್ನ ಮರೆತು ಹೋಗಿದ್ವಿ. ಇದನ್ನ ನಾವು ಮತ್ತೆ ಅದನ್ನ ಸಾಂಪ್ರದಾಯಿಕವಾಗಿ ನಾವು ಊಟ ಮಾಡುವ ಒಂದು ಧಾನ್ಯಗಳೇನಿದ್ವು ಅದನ್ನ ಮತ್ತೆ ನಾವು ತರಬೇಕು, ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ತಿನ್ನಬೇಕು, ಆರೋಗ್ಯವಾಗಿರಬೇಕು, ಆ ಒಂದು ಉದ್ದೇಶದಿಂದ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ವತಿಯಿಂದ ಈ ಒಂದು ಹುಲಸೂರು ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಸ್ಥಾಪನೆಯಾಗಿ ಅಲ್ಲಿ ನಾವು ಮೊಟ್ಟ ಮೊದಲಿಗೆ ಸಿರಿಧಾನ್ಯನ ಪ್ರಾಮುಖ್ಯತೆ ಕೊಡಬೇಕಂತ ಮೊದಲಿನಿಂದಾಗಿ ರೈತರಿಗೆ ನಾವು ಬೀಜನ ಕೊಟ್ಟಿವಿ. ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಿಂದ ಬೀಜಗಳನ್ನು ತೆಗೆದುಕೊಂಡು ರೈತರಿಗೆ, ರೈತ ಸದಸ್ಯರಿಗೆ, ಮಹಿಳೆಯರಿಗೆ ಇದನ್ನ ನಿಮ್ಮ ಹೊಲದಲ್ಲಿ ಬೆಳೆಯಿರಿ, ಇದರಿಂದ ನಿಮಗೆ ಲಾಭಗಳಿದಾವೆ ಅಂತ ಪ್ರತಿಯೊಂದು ಊರಿಗೂ ಹೋಗಿ ಒಂದು ಗಾಡಿ ಮಾಡಿಕೊಂಡು ಅದರಲ್ಲಿ ಬ್ಯಾನರ್ ಹಾಕೊಂಡು ಸೊ ಮನೆ ಮನೆಗೆ ಹೋಗಿ ಅದರ ಬಗ್ಗೆ ನಾವು ಹೇಳಿದ್ವಿ. ಅವಾಗ ಬೀಜಗಳನ್ನು ತೆಗೆದುಕೊಂಡು ರೈತರು ಬೆಳೆದ್ರು. ಸೊ ಯಾರು ಬೆಳೆದಿದ್ದಾರೆ ಅವರು ನಮ್ಮ ಕಡೆ ಬಂದು ನಮ್ಮ ಸಿರಿಧಾನ್ಯ ಸಂಸ್ಕರಣೆ ಘಟಕ ಅಂದ್ರೆ IMR ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದನೇ ನಾವು ಸಿರಿಧಾನ್ಯ ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿ ಬಂದಿರೋ ರೈತರಿಗೆ ಸಿರಿಧಾನ್ಯಗಳನ್ನು ತೆಗೆದುಕೊಂಡು ಬಂದವರಿಗೆ ಸಂಸ್ಕರಣೆ ಮಾಡಿ ಕೊಡ್ತೀವಿ. ಅಲ್ಲಿ ಟೋಟಲ್ ಆಗಿ 3 ಮಷಿನ್ಸ್ ಇದೆ, ಅದಕ್ಕೆ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ಕರೀತಾರೆ. ಮೊದಲನೇದಾಗಿ ರೈತರು ತೆಗೆದುಕೊಂಡು ಬಂದಿರುವ ಧಾನ್ಯಗಳನ್ನ ನಾವು ಫಸ್ಟ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಅದರಲ್ಲಿರುವ ಕಲ್ಲುಗಳನ್ನು ತೆಗಿತೀವಿ. ಕಲ್ಲುಗಳನ್ನು ತೆಗೆದ್ಮೇಲೆ ನಂತರ ಅದರ ಮೇಲೆ ಹಸ್ಕ್ ಅಂದ್ರೆ ಸೊಪ್ಪೇನಿರುತ್ತೆ ಆ ಸಿಪ್ಪೆಯನ್ನು ನಾವು ತೆಗಿತೀವಿ. ಸೊ ಅದನ್ನು ಸಂಸ್ಕರಣೆ ಮಾಡಿ ಅಕ್ಕಿ ರೂಪದಲ್ಲಿ ಮತ್ತೆ ರೈತರು ಯಾರು ಅವ್ರ ಮನೆಯಲ್ಲಿ ಉಪಯೋಗ ಮಾಡಬೇಕಂತಾರೋ ಸೊ ಅವರಿಗೆ ನಾವು ಕೊಡ್ತೀವಿ. ಅದು ಬಹಳಷ್ಟು ಕಡಿಮೆ ಅಮೌಂಟ್ ಅಲ್ಲಿ 4-5 ರೂಪಾಯಿ ಪ್ರತಿ ಕೆಜಿಗೆ ನಾವು ಚಾರ್ಜ್ ಅನ್ನ ಮಾಡ್ತೀವಿ. ಜೊತೆ ಜೊತೆಗೆ ರೈತರು ಯಾರು ಸಂಸ್ಕರಣೆ ಮಾಡಿಕೊಳ್ಳಾರದೆ ಅವ್ರು ತೆಗೆದುಕೊಂಡು ಹೋಗುದಿಲ್ಲೋ ಅದನ್ನ ನಾವೇ ಖರೀದಿ ಮಾಡಿ ನಾವೇ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಅನ್ನ ಮಾಡ್ತೀವಿ. ಪ್ಯಾಕೇಜಿಂಗ್ ಅನ್ನ ನಾವು ವ್ಯಾಕ್ಯೂಮ್ ಮೂಲಕ ಮಾಡ್ತೀವಿ. ಜೊತೆಗೆ ಇದು ಪ್ರಾಥಮಿಕ ಸಂಸ್ಕರಣಾ ಘಟಕ ಆಯ್ತು. ಸೆಕೆಂಡ್ರಿ ಅಂದ್ರೆ ಎರಡನೇ ಹಂತದ ಸಂಸ್ಕರಣಾ ಘಟಕ

ರೈತರು ಹೋಗಿ ಈ ಬೀಜ ಅಂದ್ರೆ ಏನು, ಈ ಸಿರಿಧಾನ್ಯ ಅಂದ್ರೆ ಏನು ಅಂತ ಹೇಳಿದ್ಮೇಲೆ ಅವರು ಜನಗಳಿಗೆ ಹೆಚ್ಚಾಯಿತು. ಯಾಕಂದ್ರೆ ಬಹಳಷ್ಟು ಜನಗಳಿಗೆ ಬಿಪಿ, ಶುಗರ್, ಇತರ ಬೇರೆ ಬೇರೆ ಕಾಯಿಲೆಗಳಿದೆ. ಜೊತೆಗೆ ಈ ಕೋವಿಡ್ ಬಂದ್ಮೇಲೆ ಏನಂತೆ ರಾಗಿಗೆ ಬಹಳಷ್ಟು ವ್ಯಾಲ್ಯೂ ಬಂತು, ಮತ್ತೆ ಸಿರಿಧಾನ್ಯಗಳ ಬಗ್ಗೆನೂ ಸ್ವಲ್ಪ ಅರಿವು ಮೂಡಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಏನಾಗುತ್ತೆ, ನಮಗೇನು ಸಮಸ್ಯೆ ಅಂದ್ರೆ ನಾವು ಎಷ್ಟೋ ರೈತರಿಗೆ ಹೇಳಿದ್ವಿ ಇದನ್ನ ಬೆಳೀರಿ ನೀವು, ಬಟ್ ನಮಗೆ ತೊಂದರೆ ಆಗಿರೋದು ಏನಂದ್ರೆ ಫಸ್ಟ್ ರೈತರು ಬಂದ್ಮೇಲೆ ಏನ್ ಕೇಳೋದು, ಸರ್ ಇದನ್ನ ನೀವು ನಾವು ಬೆಳೆದ್ರೆ ಪ್ರತಿ ಕ್ವಿಂಟಲ್ಗೆ ನೀವು ಎಷ್ಟು ತಗೋತೀರಾ ಸರ್? ಬಟ್ ನಾವೇನ್ ಹೇಳ್ತಿದ್ವಿ ಅವರಿಗೆ, ನೀವು ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೋದಕ್ಕಿಂತ ಮುಂಚೆ ನೀವು ಈ ಮೂರು ತರದಲ್ಲಿ ಯೋಚನೆ ಮಾಡಿ. ಒಂದು, ರೈತ ಸಿರಿಧಾನ್ಯಗಳು ಬೆಳಿಬೇಕಾದ್ರೆ ಒಂದು ನೀರು ಕಡಿಮೆ ಬೇಕು, ಅಂದ್ರೆ ಲಾಗೋಡಿ ಅಂತ ಕರೀತಾರೆ ನಮ್ಗೆ, ಅಥವಾ ಅದರ ವೆಚ್ಚ ಅಂತ ಹೇಳ್ಬೋದು. ಸೊ ಅದು ಕಡಿಮೆ ಬೇಕು, ಅದಕ್ಕೆ ಜಾಸ್ತಿ ನೀರು ಬೇಕಾಗಿಲ್ಲ, ಮತ್ತೆ ಒಳ್ಳೆ ಭೂಮಿನೂ ಬೇಕಾಗಿಲ್ಲ. ಬರಡ ಭೂಮಿಯಲ್ಲೂ ಸಹಿತ ನಾವು ಬೆಳೆದು ಅದಕ್ಕೆ ಒಂದು ಒಂದು ನೀರು ಅಥವಾ ನೀರು ಸ್ವಲ್ಪ ಕೊಟ್ಟರೇನು ಚೆನ್ನಾಗಿ ಬೆಳೀತೆ. ಎರಡನೇದಾಗಿ, ಸಿರಿಧಾನ್ಯಗಳನ್ನ ಬೆಳೆದು ನಮ್ಮಂತ್ರ ತಂದು ಕೊಟ್ಟಾಗ ನಾವು ಅದನ್ನ ಸಂಸ್ಕರಣೆ ಮಾಡಿದಾಗ ನಿಮಗೆ 30 ರೂಪಾಯಿ ಕೆಜಿ, ನಾವು ಸಂಸ್ಕರಣೆ ಮಾಡಿರಲಾರದ ಒಂದು ಸಿರಿಧಾನ್ಯಗಳನ್ನ ನಾವು 30 ರೂಪಾಯಿ ಕೆಜಿ ತೆಗೆದುಕೊಂಡಾಗ ಸಂಸ್ಕರಣೆ ಮಾಡಿದ್ಮೇಲೆ ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ಹೇಳಬೇಕಾದ್ರೆ ಒಂದು 60-70 ರೂಪಾಯಿಗೆ, ಅಂದ್ರೆ 50% ನಮಗೆ ಜಾಸ್ತಿ ಬೆಲೆ ಸಿಗುತ್ತೆ. ಎರಡನೇದಾಗಿ, ಅದನ್ನ ನೀವು ಬೇರೆ ಬೇರೆ ಸಿಟಿಗಳಿಗೆ, ಲೈಕ್ ದೆಲ್ಲಿ ಇರಬಹುದು, ತೆಲಂಗಾಣ ಇರಬಹುದು, ಮತ್ತೆ ಬೇರೆ ರಾಜಸ್ಥಾನ ಇರಬಹುದು, ಹರಿಯಾಣ, ಈ ತರ ಬೇರೆ ಬೇರೆ ಪ್ರದೇಶಕ್ಕೆ ನೀವು ಕಳಿಸಿದಾಗ ಅಲ್ಲಿ ನಿಮ�್ಗೆ 150-180 ರೂಪಾಯಿ ಪರ್ ಕೆಜಿ ನಿಮಗೆ ಅದನ್ನ ಮಾರಾಟ ಮಾಡಬಹುದು ಅಂತ ಹೇಳಿದ್ವಿ. ಮೂರನೇದಾಗಿ, ನಮ್ಮ ದೇಹ, ನಮ್ಮ ಆರೋಗ್ಯ. ಸೊ ನಮ್ಮ ಆರೋಗ್ಯವೂ ಸಹಿತ ನಾವು ಪ್ರತಿದಿನ ಯಾವ ತರ ನಮ್ಮ ಪ್ಲೇಟ್ ಅಲ್ಲಿ ಉಪ್ಪಿನಕಾಯಿ ಇರುತ್ತೋ ಅದೇ ತರ ನೀವು ಸಿರಿಧಾನ್ಯನ ಊಟ ಮಾಡ್ತಾ ಹೋಗಿ, ಸ್ವಲ್ಪ ಊಟ ಮಾಡ್ತಾ ಹೋಗಿ, ನಿಮ್ಮ ಬದಲಾವಣೆ ಆಗುತ್ತೆ, ನಿಮ್ಮ ಆರೋಗ್ಯದಲ್ಲಿ ಕೆಲವು ಬದಲಾವಣೆ ಆಗುತ್ತೆ. ಈ ತರ ಹುಲ್ಸೂರು ಗ್ರಾಮದಲ್ಲೂ ಒಬ್ರು ಮಹಿಳೆ ಇದ್ದಾರೆ, ಅವ್ರು ಈ ಸಿರಿಧಾನ್ಯ ಸೇವನೆ ಮಾಡ್ತಾರೆ, ಮತ್ತೆ ಅವರಿಗೆ ಬಿಪಿ ಇರಬಹುದು, ಶುಗರ್ ಇರುವುದು ಬಹಳಷ್ಟು ಕಡಿಮೆ ಆಗಿದೆ. ಸೊ ಈ ತರ ನಾವು ರೈತರಿಗೆ ಮನವರಿಕೆ ಮಾಡ್ತಾ ಹೋದಾಗ ಸ್ವಲ್ಪ ನಮ್ದೇನಾಯ್ತು, ಅವರಿಗೆ ನಾವು ತಿಳಿಸೋದ ವಿಷಯದಲ್ಲಿ ಸ್ವಲ್ಪ ಅವರಿಗೆ ಮನವರಿಕೆ ಆಗಿ ಅವಾಗ ನಮ್ಗೆ ಓ ಇವಾಗ ರೈತರಿಗೆ ಅರ್ಥ ಆಗ್ತಾ ಇದೆ. ಸೊ ಒಬ್ಬರೊಬ್ಬರಾಗಿ ಬರ್ತಾ ಇದಾರೆ, ಸಿರಿಧಾನ್ಯ ಅಂದ್ರೆ ಏನು, ಸಿರಿಧಾನ್ಯ ಪತ್ರಗಳು ಮಾತ್ರ ಏನಿದಾವೆ ಅಂತ ಬರ್ತಾ ಇದಾರೆ ಅಂತ ನಮ್ಗೆ ಅರಿವೆ. ಈಗ ಏನು ಈ ಸಿರಿಧಾನ್ಯಗಳ ಉತ್ಪಾದನೆ ಏನದ, ತಮ್ಮ ಒಂದು ಲೆಕ್ಕದ ಪ್ರಕಾರ ಕಳೆದ ವರ್ಷಗಳಲ್ಲಿ ಯಾವ ರೀತಿ ಇತ್ತು, ಅದಕ್ಕಿಂತ ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚಿಗೆ ಆಗಿದೆ ಅಂತೀರಿ ತಾವು ತಮ್ಮ ಸುತ್ತಮುತ್ತಲ? ಹೆಚ್ಚಿಗೆ ಆಗಿದೆ ಅಂದ್ರೆ, ನಾವು ಈ ಬೀದರ್ ಡಿಸ್ಟಿಕ್ ಅಲ್ಲಿ ತುಂಬಾ ಅವೇರ್ನೆಸ್ ಮಾಡ್ತಾ ಇದೀವಿ ಬೆಳೀರಿ ಬೆಳೀರಿ ಅಂತ, ಬಟ್ ರೈತರಲ್ಲಿ ನಾನು ಹೇಳಿದ ಪ್ರಕಾರ ಸ್ವಲ್ಪ ಇನ್ನಷ್ಟು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅಂದ್ರೆ ನಾನು 100% ಚೇಂಜ್ ಆಗಿದೆ ಅಂತ ಹೇಳಲ್ಲ, ಇಲ್ಲ ಅಡ್ಡಿಲ್ಲ, 10-15% ಇವಾಗ ಚೇಂಜ್ ಆಗಿದೆ. ಈಗ ಸ್ವಲ್ಪ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಲ್ಲ, ಈಗ ತಾವು ಕಂಪನಿಯನ್ನ ಶುರು ಮಾಡಿದ್ರಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸಿರಿಧಾನ್ಯಗಳ ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ನಾವು ಏನೂ ಉತ್ಪಾದನೆ ಮಾಡ್ತಾ ಇರಲಿಲ್ಲ 2 ವರ್ಷದ ಹಿಂದೆ, ಈಗ ಸುಮಾರು ಒಂದು 10 ಕೆಜಿ ನಮ್ಮಲ್ಲಿ ಉತ್ಪಾದನೆ ಆಗ್ತದೆ, 30 ಕೆಜಿ ಉತ್ಪಾದನೆ ಆಗ್ತದೆ, ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ರೈತರಿಗೆ? ನಮ್ಮ ರೈತರಿಗೆ ಅದರಿಂದ ಏನೋ ಒಂದು ಲಾಭ ಆಗ್ತಾ ಇದೆ, ಅಥವಾ ಅವರಿಗೆ ಬೆಳೆದಕ್ಕೆ ಕೂಡ ಸಾರ್ಥಕತೆ ಮೂಡ್ತಾ ಇದೆ ಅನ್ನುವಂತ ಮಾತು, ಈ ಕಂಪನಿಯಿಂದ ಆ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಆ ಒಂದು ಬದಲಾವಣೆ ಬರ್ತಾ ಇದೆ, ಜನರಲ್ಲಿ ಬರ್ತಾ ಇದೆ. ಯಾಕಂದ್ರೆ ಸರ್, ಇವಾಗ ಈಗ ಎಷ್ಟೋ ಜನ ರೈತರು ನನ್ಗೆ ಫೋನ್ ಮಾಡಿದಾಗ ಅವ್ರು ಹೇಳ್ತಿರ ಸರ್, ನಾನು 1 ವರ್ಷದಿಂದ 6 ತಿಂಗಳಿಂದ ಸಿರಿಧಾನ್ಯ ಬೆಳೆದಿದ್ದೀನಿ, ನಾನು ಹಿಂದಿನ ಸಿರಿಧಾನ್ಯ ಬೆಳೀತಿದ್ದೆ, ಆದ್ರೆ ಮನೇಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಎಲ್ಲಿ ಇದನ್ನ ಸಂಸ್ಕರಣೆ ಮಾಡ್ತಾರಂತ. ನಾವು ನಮ್ಮ ಹುಲ್ಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ಸ್ ಈ ಒಂದು ಕಂಪನಿಯಲ್ಲಿ ಸಿರಿಧಾನ್ಯ ಘಟಕ ಹಾಕಕ್ಕಿಂತ ಮುಂಚೆ ಕೆವಿಕೆ ಬೀದರಲ್ಲಿ ನಮ್ಮ ಐಎಂಆರ್ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಮೂಲಕ ನಾವು ಸ್ಥಾಪನೆ ಮಾಡಿದ್ವಿ, ಬಟ್ ಜನರಿಗೆ ಗೊತ್ತಿರಲಿಲ್ಲ, ಅಥವಾ ಕೆಲವರು ಹೇಳೋರು ನಮ್ಗೆ ದೂರ ಆಗುತ್ತೆ ಅಂತ ಹೇಳ್ಕೋರು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹಾಕಿದ್ವಿ, ಇಲ್ಲಿ ಹಾಕಿದ್ಮೇಲೆ ಜನಗಳಿಗೆ ಗೊತ್ತಾಗ್ತಾ ಇತ್ತು ಯಾರ ಹತ್ರ 50 ಕೆಜಿ ಇರಬಹುದು, 2 ಕ್ವಿಂಟಲ್ ಇರಬಹುದು. ನಮ್ಮಲ್ಲಿ ಬೀದರಲ್ಲಿ ಅಂದ್ರೆ ಚುಡುಗುಪ್ಪೈನನು ಒಬ್ಬ ರೈತರು ಬಂದು ಒಂದೇ ಸಲ ಅಂದ್ರೆ 1 ಕ್ವಿಂಟಲ್ ಅನ್ನ ಹಾಕೊಂಡು ಹೇಳಿದ್ರು, ನಮಗೆ ಸರ್ ಗೊತ್ತೇ ಇರಲಿಲ್ಲ ನಮ್ಮೂರಲ್ಲೇ ಇದೆ, ನಮ್ಮೂರಿಗೆ ಹತ್ರನೇ ಇದೆ ಅಂತ ಗೊತ್ತಿಲ್ಲ. ಸೊ ಈ ತರ ನಾವು ಮಾಹಿತಿ ಕೊಡ್ತಾ ಇದ್ದೇವೆ. ಅಂದ್ರೆ ಈಗೇನು ತಾವು ಸಂಸ್ಕರಣೆ ಮಾಡೋದ್ರಿಂದ ರೈತರಿಗೆ ಇದು ಗೊತ್ತಾಗಿ ಅವರು ತಮ್ಮ ಉತ್ಪಾದನೆಯನ್ನ ತರ್ತಾ ಇದ್ದಾರೆ, ಅದನ್ನ ಸಂಸ್ಕರಣೆ ಮಾಡಿಕೊಂಡು ಮಾರಾಟ ಕೂಡ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿ. ನಾನು ಒಂದು ಲೆಕ್ಕ ಕೇಳ್ತೀನಿ, ಈಗ ಒಂದು ದಿವಸಕ್ಕೆ ಎಷ್ಟು ತಾವು ಸಿರಿಧಾನ್ಯಗಳ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದೀರಿ ಅಥವಾ ಮಾರ್ಕೆಟ್ ಮಾಡ್ತಾ ಇದ್ದೀರಿ, ಯಾವ ರೀತಿಯ ಒಂದು ಬದಲಾವಣೆ ಈ ನಿಟ್ಟಿನೊಳಗೆ ನೋಡೋದಕ್ಕೆ ನಮಗೆ ಸಿಗುತ್ತೆ ಅಂತೀರಿ? ಇಲ್ಲಿ ನಾವು ದಿನ ಲೆಕ್ಕ ತಗೊಂಡ್ರೆ ರೈತರು ಇವಾಗ ಒಂದು 100 ಜನ ತಗೊಂಡ್ರೆ ಅಲ್ಲಿ ಬೆಳೆಯವರು ಎಷ್ಟಾಗಿದ್ರೆ ಅಂದ್ರೆ ಒಂದು 10 ಜನ ಆಗಿರ್ಬೋದು. ಹಾಗಾಗಿ ನಮ್ಮಲ್ಲಿ ಯಾವಾಗ ಯಾವಾಗ ಬರುತ್ತೆ ಅವಾಗಷ್ಟೇ ನಾವು ಸಂಸ್ಕರಣೆ ಮಾಡಿ ಅವ್ರಿಗೆ ಕೊಟ್ಟಿರ್ತೀವಿ. ಎರಡನೇದಾಗಿ ಈ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿಟ್ಟಾಗ ಏನಾಗಿರುತ್ತೆ, ಹುಳಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ವ್ಯಾಕ್ಯೂಮ್ ಪ್ಯಾಕಿಂಗ್ ಅನ್ನು ತೆಗೆದುಕೊಂಡು ಬಂದೀವಿ. ಸೊ ಯಾವಾಗ ನೀಡಾಗಿರುತ್ತೆ ಅಷ್ಟೇ ನಾವು ಅದನ್ನ ಸಂಸ್ಕರಣೆ ಮಾಡಿರ್ತೀವಿ, ಮತ್ತೆ ಯಾವಾಗ ನಮಗೆ ಆರ್ಡರ್ ಬರುತ್ತೆ ಅವಾಗ ನಾವು ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಅನ್ನ ಮಾಡಿ ಕಳಿಸ್ತೇವೆ. ಅಂದ್ರೆ ಆರ್ಡರ್ ಪ್ರಕಾರ ತಾವು ಕೆಲಸ ಮಾಡ್ತಾ ಇದ್ದೀವಿ. ಹೌದು ಹೌದು, ಯಾಕಂದ್ರೆ ಇದ್ರಲ್ಲಿ ಹೇಗಿದೆ ಅಂದ್ರೆ ಸರ್, ನಾವು ಸಿರಿಧಾನ್ಯ ನಾವು ಸಂಸ್ಕರಣೆ ಮಾಡಿಟ್ರೆ ನಮಗ್ ಲಾಸ್ ಆಗ್ಬಿಡುತ್ತೆ. ಈಗ ನೋಡಿ ಅಶೋಕ್ ಅವರ, KMF ನಂತ ಒಂದು ಸಂಸ್ಥೆ ಇದೆ, ಅವರು ಕೂಡ ಸಿರಿಧಾನ್ಯಗಳ ಉತ್ಪಾದನೆಗಳನ್ನ ಮಾಡ್ತಾ ಇದಾರೆ, ಲಡ್ಡು ಮಾಡ್ತಾ ಇದ್ದಾರೆ, ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ದಾರೆ.

ಅವರು ಕರ್ನಾಟಕದ ಯಾವುದೇ ಭಾಗದೊಳಗಿದ್ರು ಅಥವಾ ನಮ್ಮ ದೇಶದ ಯಾವುದೇ ಭಾಗದೊಳಗಿದ್ರು ಸಿರಿಧಾನ್ಯಗಳನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯತಾನಾ ತಮ್ಮಿಂದ? ಎಸ್ ಎಸ್ ಸಾಧ್ಯ ಇದೆ, ಯಾಕಂದ್ರೆ ಇವಾಗ ನಮಗೆ ಹೈ ಕಮಿಷನ್ ಆಫ್ ಇಂಡಿಯಾ ಮೊಜಾಂಬಿಕ್ ಸಹಿತ ನಮಗೆ ಆರ್ಡರ್ ಬಂದಿದೆ ಇವಾಗ. ಬಟ್ ನಮಗೆ ಏನ್ ಸಮಸ್ಯೆ ಆಗ್ತದೆ, ನಮಗೆ ನಾವು ಇನ್ನೂ ಸ್ವಲ್ಪ ಸ್ಟಾರ್ಟ್ಅಪ್ ಇರೋ ಕಾರಣ ನಾವು ಯಾವ ತರ ಅದನ್ನ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಅಂದ್ರೆ ಯಾವ ತರ ಶಿಪ್ಪಿಂಗ್ ಮಾಡ್ಬೇಕನ್ನೋದ್ರಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ. ಶಿಪ್ಪಿಂಗ್ ಮಾಡೋದು ತೊಂದರೆ ಆಗ್ತಾ ಇದೆ. ಕೆಲವೊಂದ್ಸಲ ಅದು ನಮಗೆ ತೊಂದರೆ ಆಗ್ತದೆ, ಬಟ್ ಕೆಲವೊಂದ್ಸಲ ನಾವು ಗೈಡೆನ್ಸ್ ತಗೊಂಡು ಅದನ್ನ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಜನ ಇದ್ರ ಸಲುವಾಗಿ ಕೆಲಸ ಮಾಡ್ತಾ ಇರುವಂತವ್ರು ಅಂದ್ರೆ ಆರ್ಡರ್ಸ್ ತಗೊಳ್ಳುವಂತದ್ದು, ಅದನ್ನ ವಿಂಗಡಣೆ ಮಾಡುವಂತದ್ದು, ಆಮೇಲೆ ಉತ್ಪನ್ನಗಳನ್ನ ಕಳಿಸುವಂತದ್ದು, ಮಾರ್ಕೆಟಿಂಗ್ ಏನು ವ್ಯವಸ್ಥೆ ಇದೆ, ಇದು ಎಷ್ಟು ಜನ? ಮಾರ್ಕೆಟಿಂಗ್ ಅಂದ್ರೆ ಇವಾಗ ನಮ್ಮ ಐಎಂಆರ್ ಸಂಸ್ಥೆಯಲ್ಲಿ ನಮ್ಮ ಎಫ್ಸಿಎನ್ಎಸ್ ಅಂತಾನೆ ಒಂದು ಟೀಮ್ ಇದೆ, 10 ಜನ ಇದ್ವಿ, ಅದ್ರಲ್ಲಿ ನಾವು ಡಿವೈಡ್ ಮಾಡಿರ್ತೀವಿ. ಇವಾಗ ಹುಲ್ಸೂರ್ ಎಫ್ಸಿ ಅಂದ್ರೆ ನಾನು ನೋಡ್ತಾ ಇದ್ದೀನಿ. ಸೊ ನನಗೆ ಸಂಬಂಧಪಟ್ಟಂಗೆ ಏನಾದ್ರೂ ಈ ಆರ್ಡರ್ಸ್ ಎಲ್ಲ ಬಂದ್ರೆ ನಮ್ಮ ಇನ್ನೊಬ್ರು ಸಹಪಟ್ಟಿ ಇರ್ತಾರೆ, ಆಮೇಲೆ ಅಲ್ಲಿ ಪ್ಯಾಕೇಜಿಂಗ್ ಮಾಡಕ್ಕೆ ನಮ್ಮ ಸಂಸ್ಥೆಯಲ್ಲಿ ಇಬ್ರು ಜನ ಇದಾರೆ, ಪ್ಯಾಕೇಜಿಂಗ್ ಮತ್ತೆ ಸಂಸ್ಕರಣೆ ಘಟಕ ನೋಡ್ಕೊಳಕ್ಕೆ, ಅಲ್ಲಿ ವ್ಯವಹಾರ ನೋಡ್ಕೊಳಕ್ಕೆ. ಸೊ ಆರ್ಡರ್ ಬಂದ್ಕೊಳ್ಳಿ, ನಾವು ಅಮೇಟ್ ಅವ್ರಿಗೆ ಹೇಳಿರ್ತೀವಿ ಇಷ್ಟು ಆರ್ಡರ್ ಬಂದಿದೆ, ನೀವು ಅದನ್ನ ಪ್ಯಾಕೇಜ್ ಮಾಡಿ ಇಟ್ಟಿರಿ, ಕನ್ಸರ್ನ್ ಪರ್ಸನ್ ಬಂದ ತೆಗೆದುಕೊಂಡು ಹೋಗ್ತಾರಂತ ಮಾಹಿತಿ ಕೊಡ್ತೀವಿ. ಅಂದ್ರೆ ಈ ಹುಲ್ಸೂರ್ ಮಹಿಳಾ ಉತ್ಪಾದಕರ ಸಂಸ್ಥೆ ಏನಿದೆ, ಇದ್ರ ಮೂಲಕ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ಸೇವೆ ಲಭ್ಯ ಆಗ್ತಾ ಇರುವಂತದ್ದು, ಅದ್ರ ಜೊತೆಗೆ ರೈತರಿಗೂ ಕೂಡ ಒಂದು ಆಶಾಭಾವನೆ ಇದ್ರೊಳಗ, ಅವರ ಬೆಳೆದಂತಹ ಸಿರಿಧಾನ್ಯಗಳಿಗೆ ಒಂದು ಒಳ್ಳೆ ಬೆಲೆ ಸಿಗುವಂತಹ ಒಂದು ವ್ಯವಸ್ಥೆ ಈ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೈತರು ಬೆಳೆದುಕೊಟ್ರೆ ಅದನ್ನು ಇನ್ನೂ ಉತ್ಪಾದನೆ ಹೆಚ್ಚು ಮಾಡಿ ಮತ್ತೆ ಕೆಲಸ ಕೂಡ ಹೆಚ್ಚಾಗುವಂತದ್ದು, ಮತ್ತೆ ನಮ್ಮ ಗ್ರಾಹಕರಿಗೆ ಒಂದು ವಿಷಮುಕ್ತವಾದಂತಹ ಒಂದು ಒಳ್ಳೆ ಆಹಾರ ನೀಡುವಂತಹ ಒಂದು ಕೆಲಸ ತಮ್ಮಿಂದ ಆಗುವಂತಹ ಒಂದು ವಿಚಾರವನ್ನ ತಾವು ಹೇಳಿದ್ರೆ ಒಳ್ಳೇದು. ಅಶೋಕ್ ಸಜ್ಜನ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಇನ್ನೂ ಇದರಿಂದ ಪ್ರೇರಣೆ ಪಡಿಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳ್ತೀರಿ? 9535311111. ಜೊತೆ ಜೊತೆಗೆ ರೈತ ಉತ್ಪಾದಕ ಕಂಪನಿನ ಹೇಗೆ ಕಟ್ಟಬೇಕು, ಅದನ್ನ ನಾವು ಯಾವ ತರ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ತರ ಅದನ್ನ ನಡೆಸಿಕೊಂಡು ಹೋಗಬೇಕು, ಅದರ ಬಗ್ಗೆ ಕಂಪ್ಲೀಟ್ಲಿ ಟೆಕ್ನಿಕಲ್ ಗೈಡೆನ್ಸ್ ಬೇಕಾದ್ರೂ ನನಗೆ ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು, ಅವರಿಗೆ ನಾನು ಒಳ್ಳೆ ರೀತಿಯಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಆತ್ಮೀಯರೆ, ಈಗ ಏನು ಅಶೋಕ್ ಸಜ್ಜನ್ ಅವರು ಮೊಬೈಲ್ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 9535311111. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಎಫ್ಪಿಒಗಳ ಬಗ್ಗೆ, ಸಿರಿಧಾನ್ಯದ ವ್ಯವಹಾರದ ಬಗ್ಗೆ ಮತ್ತ ಬೇಸಾಯದ ಬಗ್ಗೆ, ಒಟ್ಟಾರೆ ಈ ಒಂದು ಪ್ರಕ್ರಿಯೆ ಬಗ್ಗೆ ತಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಅಶೋಕ್ ಸಜ್ಜನ್ ಅವರೇ, ಇಲ್ಲಿ ತನಕ ಯಾವ ರೀತಿ ತಮ್ಮ ಹುಲ್ಸೂರಿನ ಮಹಿಳಾ ಕಿಸಾನ್ ಸಿರಿಧಾನ್ಯ ಉತ್ಪಾದಕರ ಕಂಪನಿ ಅಸ್ತಿತ್ವಕ್ಕೆ ಬಂದು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಜನೋಪಯೋಗಿಯಾಗಿದೆ, ಗ್ರಾಹಕ ಸ್ನೇಹಿಯಾಗಿದೆ, ಯಾವ ರೀತಿ ರೈತ ಸ್ನೇಹಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಸಾಕಷ್ಟು ವಿಚಾರಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ರೈತ ಮಹಿಳೆಯರ ಜೊತೆಗೆ ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಸಿರಿಧಾನ್ಯ ಬೆಳೆಗೆ ಯಾವ ರೀತಿಯಾದಂತಹ ಒಂದು ಭವಿಷ್ಯ ಇದೆ, ಉತ್ಪನ್ನಗಳಿಗೆ ಯಾವ ರೀತಿಯಾದಂತಹ ಒಂದು ಭವಿಷ್ಯ ಇದೆ, ಮತ್ತೆ ಒಳ್ಳೆಯ ಆರೋಗ್ಯಕ್ಕೆ ಈ ಸಿರಿಧಾನ್ಯಗಳ ಕೊಡುಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು, ನಮಸ್ಕಾರ. ಈ ತನಕ ಹುಲ್ಸೂರು ಮಹಿಳಾ ಕಿಸಾನ್ ಮಿಲ್ಲೆಟ್ಸ್ ಸಂಯೋಜಕರಾದ ಅಶೋಕ್ ಸಜ್ಜನ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಮೃದ್ಧಿ ತರುತ್ತೇವು ನಾವು, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ, ಶ್ರದ್ಧೆಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು.